ಕಲ್ಲಂಗಡಿ ಮತ್ತು ಬೇಸಿಗೆಯಲ್ಲಿ ಹಂಗಾಮು ಬೆಳೆಯುವಂಥ ಒಂದು ಶೇಂಗಾ ಬೆಳೆ ಮತ್ತು ಇದರೊಂದಿಗೆ ತರಕಾರಿಗಳೇನಪ್ಪ ಅಂತಂದರೆ ಇವತ್ತು ನಾವು ಕ್ಷೇತ್ರ ಮಟ್ಟದಲ್ಲಿ ರೈತರು ಇನ್ನೂ ಬೆಳೆಯುತ್ತಿರೋದನ್ನು ಕಾಣ್ತಾ ಇದ್ದೀವಿ. ಮತ್ತು ಅಲ್ಲಲ್ಲಿ ರೈತರುಗಳಿಗೇನಪ್ಪ ಅಂತಂದರೆ ಈ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಅವರು ಈಗ ಸೂಕ್ತವಾದ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಲ್ಲಿ ಮಾತ್ರ ಈ ಬೆಳೆಗಳನ್ನು ಅವರು ಯಶಸ್ವಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳಬಹುದು. ಈಗ ಮುಖ್ಯವಾಗಿ ನಾವು ರಾಯಚೂರು ಜಿಲ್ಲೆಗೆ ಬಂದಾಗ ಈ ಬೇಸಿಗೆ ಶೇಂಗಾವನ್ನು ಬೆಳೀತಾರೆ. ಜನವರಿ ಕೊನೆಯ ವಾರದಲ್ಲಿ ಬಿತ್ತನೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಸದ್ಯದಲ್ಲಿ ಡಿಸೆಂಬರಲ್ಲಿ ಬಿತ್ತನೆ ಮಾಡಿದಂಥ ಶೇಂಗಾ ಇದೆ. ಶೇಂಗಾದಲ್ಲಿ ಏನು ಸಮಸ್ಯೆ, ಅದಕ್ಕೆ ಏನು ಮಾಡಬೇಕು ರೈತರು? ಈಗ ತಾವು ಹೇಳ್ದಂಗೆ ರಾಯಚೂರು ಜಿಲ್ಲೆಯಲ್ಲಿ ಏನಪ್ಪ ಅಂತಂದರೆ ಬೇಸಿಗೆ ಶೇಂಗಾ ಅನ್ನುವುದು ಒಂದು ಪ್ರಮುಖ ಎಣ್ಣೆಕಾಳು ವಾಣಿಜ್ಯ ಬೆಳೆಯಾಗಿದೆ. ಈ ಹಂತದಲ್ಲಿ ಈಗಾಗಲೇ ಬಿತ್ತನೆಯಾಗಿರುವಂತಹ ಬೆಳೆಯಲ್ಲಿ ಏನಪ್ಪ ಅಂತಂದರೆ 25-40 ದಿವಸದ ಬೆಳೆಯಲ್ಲಿ ನಮಗೆ ಸುರುಳಿ ಪೂಚಿ ಕೀಟದ ಬಾಧೆಯನ್ನೇನಪ್ಪ ಅಂತಂದರೆ ಆಗಾಗ ಕಂಡು ಬರ್ತಾ ಇರ್ತದೆ. ಈ ಕೀಟದ ನಿರ್ವಹಣೆಗೆ ರೈತರು ಏನಪ್ಪ ಅಂತಂದರೆ ಪ್ರತಿ ಲೀಟರ್ ನೀರಿಗೆ 2.5 ml ಪ್ರೊಫೆನೋಫಾಸ್ ಕೀಟನಾಶಕವನ್ನು ಬೆರೆಸಿ ಸಿಂಪಡಣೆ ಮಾಡಿದ್ರು ಅಂತಂದರೆ ಈ ಕೀಟವನ್ನು ಬಾಧೆಯನ್ನು ಹತೋಟಿ ಮಾಡಬಹುದು. ರೈತ ಬಾಂಧವರು ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಏನಾದರೂ ಇನ್ನೂ ಬಿತ್ತನೆ ಮಾಡುವಂಥ ಒಂದು ಅವಶ್ಯಕತೆ ಇದ್ದಲ್ಲಿ ಅಥವಾ ಬಿತ್ತುವ ಒಂದು ಸೌಲಭ್ಯ ನೀರಿನ ಅವಶ್ಯಕ ಸೌಕರ್ಯ ಇದ್ದಲ್ಲಿ ರೈತರು ಈ ಬಿತ್ತನೆ ಮಾಡ್ತಕ್ಕಂಥ ಬೀಜಗಳಿಗೇನಪ್ಪ ಅಂತಂದರೆ ಟ್ರೈಕೋಡರ್ಮ ಮತ್ತು ರೈಸೋಬಿಯಂ ಮತ್ತು PSB ಈ ಜೈವಿಕ ಶಿಲೀಂಧ್ರನಾಶಕ ಮತ್ತು ಜೈವಿಕ ದುಂಡಾಣುಗಳನ್ನು ಪ್ರತಿ ಕಿಲೋ ಬೀಜಕ್ಕೆ 5 g ಇವುಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಮಣ್ಣಿನಿಂದ ಹರಡುವಂತಹ ಅಥವಾ ಬೀಜಗಳಲ್ಲಿ ಹೊರಡುವಂತಹ ಯಾವುದೇ ಸಸಿಕೊಳೆ ರೋಗ ಅಥವಾ ಗಿಡ ಸಾಯುವಂಥ ರೋಗವನ್ನು ರೈತರು ಇಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಸಾಧ್ಯ ಆದಷ್ಟು ರೈತರು ಏನಪ್ಪಾ ಅಂತಂದರೆ ಪ್ರಮಾಣೀಕೃತ ಬೀಜವನ್ನು ಬಿತ್ತನೆ ಮಾಡಲಿಕ್ಕೆ ಬಳಸುವುದು ಬಹಳ ಸೂಕ್ತ ಆಗ್ತದೆ. ಯಾಕಂದರೆ ಬೇಸಿಗೆ ಹಂಗಾಮು ಆಗಿರೋದ್ರಿಂದ ಸಸಿಗಳ ಸಂಖ್ಯೆಯನ್ನೂ ಸಹ ಇಲ್ಲಿ ಒಂದು ಸಮತೋಲನ ಪ್ರಮಾಣದಲ್ಲಿ ನಾವು ಕಾಪಾಡಿಕೊಳ್ಬೇಕಾಗ್ತದೆ. ಈಗ ಮತ್ತೊಂದು ಪ್ರಮುಖವಾದದ್ದು ಕಲ್ಲಂಗಡಿ, ಈಗಾಗಲೇ ಅಲ್ಲಲ್ಲಿ ಕಾಯಿ ಆಗ್ತಾ ಇದೆ, ಹೂ ಆಗ್ತದೆ, ಇನ್ನೂ ರೈತರು ಕಲ್ಲಂಗಡಿಯನ್ನು ಹಾಕುವಂತವ್ರಿದ್ದಾರೆ. ಇದು 70 ದಿವಸದ ಒಂದು ಬೆಳೆ ಕಲ್ಲಂಗಡಿ, 70-80 ದಿವಸ. ಹೌದು, ಸದ್ಯ ಕಲ್ಲಂಗಡಿಯಲ್ಲಿ ಮುಖ್ಯವಾದಂತಹ ಸಮಸ್ಯೆ ಏನಿದೆ ಅಂತ ಇರ್ತಾವ? ಈಗ ತಾವು ಕೇಳಿದಾಗೆ ಸದ್ಯ ಕಲ್ಲಂಗಡಿಯಲ್ಲಿ ಕಂಡು ಬರ್ತಕ್ಕಂತಹ ಮುಖ್ಯವಾದ ಸಮಸ್ಯೆ ಏನಪ್ಪಾ ಅಂತಂದ್ರೆ ಎಲೆ ಮುಟ್ಟು ರೋಗ ಅಂತ ನಾವು ಕರಿತೀವಿ. ಅದು ಒಂದು ಮುಖ್ಯವಾಗಿ ವೈರಸ್ ನಿಂದ ಹರಡುವಂತಹ ರೋಗ ಆಗಿದೆ. ಈ ರೋಗ ಸಾಮಾನ್ಯವಾಗಿ ಕೀಟಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ಗಿಡದಿಂದ ಗಿಡಕ್ಕೆ ಹರಡುವಂತಹ ಒಂದು ಪ್ರಮಾಣವನ್ನು ನಾವು ಕಂಡುಕೊಳ್ತಾ ಇರ್ತೀವಿ. ಈ ವೈರಸ್ನಿಂದ ಬರುವಂತಹ ಮೊಸಾಯಿಕ್ ಅಥವಾ ನಂಜಾಣು ರೋಗವ ನಿರ್ವಹಣೆಗೆ ರೈತರು ಸಾಧ್ಯವಾದಷ್ಟು ಏನಪ್ಪಾ ಅಂತಂತಂದ್ರೆ ಈ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ನಾವೇನು ಕರಿತೀವಿ ಅಥವಾ ಅಂತರ್ವ್ಯಾಪಿ ಕೀಟನಾಶಕಗಳಲ್ಲಿ ಪ್ರಮುಖವಾಗಿ ಇವತ್ತು ಕಾನ್ಫಿಡರ್ ಆಗಿರಬಹುದು, ಅದನ್ನು ಪ್ರತಿ ಲೀಟರ್ ನೀರಿಗೆ 0.5 ml ಮತ್ತು ಇಲ್ಲಾಂದ್ರೆ ಫಿಪ್ರೋನಿಲ್ ಆಗಿರಬಹುದು, ಈ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ml ಅಂತೆ ಬೆರೆಸಿ ರೈತರು ಏನಪ್ಪಾ ಅಂತಂದ್ರೆ ಸಿಂಪಡಣೆ ಮಾಡಿದರೆ ಈ ರಸ ಇರುವ ಕೀಟಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರ ಜೊತೆಗೆ ಪ್ರತಿ 10 ದಿನಕ್ಕೆ 1 ಬಾರಿ ಆದರೂ ಏನಪ್ಪಾ ಅಂತಂದ್ರೆ ಜೈವಿಕವಾದ ಪದ್ಧತಿಯನ್ನು ಅದರಲ್ಲಿ ಮುಖ್ಯವಾಗಿ ಬೇವಿನ ಎಣ್ಣೆಯನ್ನು ಏನಪ್ಪಾ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 5 ml ಅಂತ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ನಂಜಾಣು ರೋಗವನ್ನು ತಡೆಗಟ್ಟಬಹುದು. ಈಗಾಗಲೇ ತಾವು ಹೇಳ್ತಾ ಇದ್ರಿ ಅಲ್ಲಲ್ಲಿ ಕಲ್ಲಂಗಡಿ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಕಾಯಿ ಆಗುವಂತಹ ಹಂತವೂ ಸಹ ಪ್ರಾರಂಭ ಆಗಿದೆ ಅಂತ. ಈ ಕಾಯಿ ಕಟ್ಟುವಂತಹ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ರೈತರು ಹಣ್ಣು ಕೊಳೆ ನೊಣದ ಬಾಧೆಯನ್ನು ತಡೆಗಟ್ಟಬೇಕಾಗ್ತದೆ. ಇಲ್ಲ ಅಂತಂತಂದ್ರೆ ಕಾಯಿಗಳಲ್ಲಿ ಅಲ್ಲಲ್ಲಿ ಏನಪ್ಪಾ ಅಂತಂದ್ರೆ ಕೀಟದ ಬಾಧೆ ಉಂಟಾಗಿ ಗಾತ್ರವೂ ಸಹ ಒಂದು ದುಂಡಾಗಿ ಕಂಡು ಬರುವುದಿಲ್ಲ. ಅಲ್ಲಲ್ಲಿ ಏನಪ್ಪಾ ಅಂತಂದ್ರೆ ಅಂಕು ಡೊಂಕುಗಳೇನಪ್ಪಾ ಅಂತಂದ್ರೆ ನಾವು ಕಲ್ಲಂಗಡಿಯಲ್ಲಿ ಕಂಡುಕೊಳ್ತಾ ಇರ್ತೀವಿ. ಇನ್ ಕೆಲವೊಂದು ತೂತು ಬಿದ್ದು ಮತ್ತೆ ರಂಧ್ರಗಳ ಮುಖಾಂತರ ಒಳಗಡೆ ಹಣ್ಣು ನೊಣನೂ ಸಹ ಬಾಧೆ ಅಲ್ಲಿ ನಾವು ಕಂಡುಕೊಳ್ತಾ ಇರ್ತೀವಿ. ಇದರ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ಈ ಮೋಹಕ ಬಲೆಗಳನ್ನ ಮುಖ್ಯವಾಗಿ ಹಣ್ಣು ನೊಣದ ಮೋಹಕ ಬಲೆಗಳನ್ನ ಏನಪ್ಪಾ ಅಂತಂದ್ರೆ ಪ್ರತಿ ಎಕರೆಗೆ 5-8 ಬಲೆಗಳನ್ನು ರೈತರು ಬಳಸೋದ್ರಿಂದ ಈ ಕೀಟದ ಬಾಧೆಯನ್ನು ಸಹ ನಿರ್ವಹಣೆ ಮಾಡಬಹುದು. ಮತ್ತೆ ಈಗ ಸ್ವಲ್ಪ ತಂಪಾದ ವಾತಾವರಣ ಇರುವುದರಿಂದ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಬೂದು ರೋಗದ ಒಂದು ಲಕ್ಷಣಗಳನ್ನು ಸಹ ಕೆಲವೊಂದು ರೈತರು ಅಲ್ಲಲ್ಲಿ ಕಂಡುಕೊಳ್ತಾ ಇರೋದನ್ನ ಗಮನಕ್ಕೆ ತಂದಿದ್ದಾರೆ. ಈ ರೋಗದ ನಿರ್ವಹಣೆಗೆ ಏನಪ್ಪಾ ಅಂತಂತಂದ್ರೆ ಡೈಫೆನ್ಕೋನೋಸೋಲ್ ಅನ್ನುವಂತಹ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ml ಅಂತೆ ಬೆರೆಸಿ ರೈತರು ಸಿಂಪಡಣೆ ಮಾಡಿ ಈ ಬೂದು ರೋಗವನ್ನು ಸಹ ನಿರ್ವಹಣೆ ಮಾಡಬಹುದಾಗಿದೆ. ಎಲೆಚುಕ್ಕೆ ರೋಗಗಳು ಕಂಡು ಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 1 ml ಅಂತೆ ಹೆಕ್ಸಾಕೋನೋಸೋಲ್ ಶಿಲೀಂಧ್ರನಾಶಕವನ್ನು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ರೈತರು ಈ ರೋಗವನ್ನು ಸಹ ಈ ಕಲ್ಲಂಗಡಿಯಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಇದೇ ಕ್ರಮಗಳನ್ನು ಸಹ ರೈತರು ಈ ಕರ್ಬೂಜ ಅನ್ನುವಂಥ ಇನ್ನೊಂದು ಬೆಳೆ ಇದೆ ಅದರಲ್ಲೂ ಸಹ ಈ ತರದ ಬಾಧೆಗಳು ಕಂಡು ಬಂದಲ್ಲಿ ಸದರಿ ಕ್ರಮಗಳನ್ನು ಅನುಸರಿಸಿಕೊಂಡು ರೈತರು ಏನಪ್ಪಾ ಅಂತಂದ್ರೆ ಬಾಧೆಯನ್ನು ಹತೋಟಿಯಲ್ಲಿ ಇಡಬಹುದಾಗಿದೆ. ಈಗ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗೆ ಬಂದಾಗ ಮಾವು ಅಲ್ಲಲ್ಲಿ ಈ ಸಲ ಬಹಳಷ್ಟು ತಡವಾಗಿ ಹೂ ಬಿಟ್ಟಿದೆ. ಈಗಾಗಲೇ ಹೂವಿನ ಹಂತದಲ್ಲಿ ಮಾವನ್ನ ನೋಡಬಹುದು ನಾವು, ಮಾವಿನ ಬೆಳೆಯನ್ನ. ಹೌದು, ರೈತರು ಹೇಳೋದು ಬಹಳಷ್ಟು ಹೂ ಉದುರ್ತಾ ಇದೆ ಅಂತಕ್ಕಂತ ವಿಚಾರ. ಈಗ ಏನು ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಮಾವು ಬೆಳೆಗಾರ ತಗೋಬೇಕಂತ? ಈ ವರ್ಷ ಮಾವು ಒಂದು ಬೆಳೆಯನ್ನು ನಾವು ಗಮನಿಸಿದ್ದೇನೆ ಅಂತ ಅಂತಂದ್ರೆ ತಾವು ಹೇಳಿದಾಗೇನೆ ಡಿಸೆಂಬರ್ ತಿಂಗಳಲ್ಲಿ ಅತಿ ಒಂದು ತೀವ್ರವಾದ ಚಳಿಯನ್ನು ನಾವೆಲ್ಲರೂ ಅನುಭವಿಸಿದ್ದೀವಿ. ಈ ಚಳಿಯಿಂದಾಗಿ ಏನಪ್ಪಾ ಅಂತಂದ್ರೆ ಹೂ ಬಿಡುವ ಒಂದು ಹಂಗಾಮು ಏನಿತ್ತು ಅದು ಸುಮಾರು 20-35 ದಿವಸದವರೆಗೆ ಮುಂದೂಡಲ್ಪಟ್ಟಿದೆ ಅಂತ ಹೇಳಬಹುದು. ಈಗ ಮಾವಿನ ಎಲ್ಲಾ ಒಂದು ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಉತ್ತಮವಾದ ಹೂ ಬಿಡುವುದನ್ನು ನಾವು ಕಾಣ್ತಾ ಇರ್ತೀವಿ. ಆದರೆ ರೈತರು ತಾವು ಸಹ ಒಂದು ಮನದಲ್ಲಿ ಇಟ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಮಾವಿನಲ್ಲಿ ಸುಮಾರು ಒಂದು 100% ಹೂವು ಬಿಟ್ಟಲ್ಲಿ ಅದರಲ್ಲಿ ನಮಗೆ ಕಾಯಿ ಕಟ್ಟುವುದು ಕೇವಲ 7-8% ಮಾತ್ರ. ಅದು ನೈಸರ್ಗಿಕವಾಗಿ ವರ್ಷಾನುಗಟ್ಟಲೆ ನಾವೇನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಕಂಡುಕೊಳ್ತಾ ಇರ್ತೀವಿ. ಆದರೆ ಅತೀವವಾದ ಹೂವು ಉದುರುವಿಕೆ ಏನಪ್ಪಾ ಅಂತಂದ್ರೆ ಅದು ಮುಖ್ಯವಾಗಿ 2 ಕಾರಣಗಳಿಂದ ಆಗಿರ್ತದೆ. ಮೊದಲನೇದಾಗಿ ಬೂದು ರೋಗದ ಬಾಧೆ ಬಂದಿತ್ತು ಅಂತಂದ್ರೂ ಸಹ ಹೂವುಗಳು ಉದುರುತ್ತವೆ. ಎರಡನೇದಾಗಿ ಈಗ ಮ್ಯಾಂಗೋ ಹಾಪರ್ ಅಂತ ನಾವು ಕರಿತೀವಿ, ಅದು ನಮಗೇನಪ್ಪಾ ಅಂತಂದ್ರೆ ರಸ ಇರುವ ಕೀಟ. ಈ ಒಂದು ಕೀಟದ ಬಾಧೆನೂ ಸಹ ನಾವು ಮಾವಿನ ಹೂವುಗಳ ಗೊಂಚಲುಗಳಲ್ಲಿ ಏನಾದರೂ ಕಂಡು ಬಂತು ಅಂತಂತಂದ್ರೆ ಅದರಿಂದಲೂ ಸಹ ಅಲ್ಲಿ ಏನಪ್ಪಾ ಅಂತಂದ್ರೆ ಮಾವಿನ ಹೂವುಗಳು ಉದುರುವುದನ್ನು ಕಂಡುಕೊಳ್ತಾ ಇರ್ತೀವಿ. ಕೆಲವೊಂದ್ಸರಿ ಹೂವು ಅಥವಾ ಹೂವುಗಳು ವಿಕಾರ ರೂಪದ ಗೊಂಚಲುಗಳು ನಾವು ಕಾಣ್ತಾ ಇರ್ತೀವಿ, ಮ್ಯಾಂಗೋ ಮ್ಯಾಲ್ ಫಾರ್ಮೇಷನ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಈ ಒಂದು ಬಾಧೆಯೂ ಸಹ ಕಂಡು ಬಂದಲ್ಲಿ ಏನಪ್ಪಾ ಅಂತಂದ್ರೆ ಮಾವಿನಲ್ಲಿ ಹೂವುಗಳ ಸಂಖ್ಯೆ ಕಡಿಮೆಯಾಗಿ ಅಲ್ಲಿ ಇಳುವರಿ ಸಹ ಕುಂಠಿತಗೊಳ್ಳುತ್ತದೆ. ಇವುಗಳ ನಿರ್ವಹಣೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಬೂದು ರೋಗದ ಬಾಧೆ ಇನ್ನೂ ಪ್ರಾರಂಭ ಆಗದೇ ಇದ್ದಲ್ಲಿ ಗಂಧಕದ ಪುಡಿಯನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮದಂತೆ ಬೆರೆಸಿ ಸಿಂಪಡಣೆ ಮಾಡಿದ್ರೆ ಇದು ಮುಂಜಾಗ್ರತ ಕ್ರಮವಾಗಿ ಗಂಧಕವನ್ನು ವೆಟೆಬಲ್ ಸಲ್ಫರ್ ಅಂತ ನಾವು ಕರಿತೀವಿ, ಇದು ಮುಂಜಾಗ್ರತ ಕ್ರಮವಾಗಿ. ಇನ್ನು ರೋಗದ ಲಕ್ಷಣ ಕಂಡು ಬಂದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ಡೈಫೆನ್ಕೋನೋಸೋಲ್ ಅಥವಾ ಪ್ರೊಪಿಕೋನೋಸೋಲ್ ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕವನ್ನು ನಾವು ಬೆರೆಸಿ ಸಿಂಪಡಣೆ ಮಾಡಬಹುದು. ಕೀಟದ ಒಂದು ಬಾಧೆ ಕಂಡು ಬಂದಲ್ಲಿ ಏನಪ್ಪಾ ಅಂತಂತಂದ್ರೆ ಇಂಬಿಡಕ್ಲೋಪಿಡ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1/2 ಮಿಲಿ ಅಥವಾ ಫ್ಲೋನಿಕಮೈಡ್ ಎನ್ನುವಂತಹ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.25 ಗ್ರಾಂ ಬೆರೆಸಿ ಏನಪ್ಪಾ ಅಂದ್ರೆ ನಾವು ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಈ ರಸ ಇರುವ ಕೀಟವನ್ನು ಸಹ ನಾವು ಮಾವಿನ ಬೆಳೆಯಲ್ಲಿ ನಿರ್ವಹಣೆ ಮಾಡಬಹುದು. ವಿಕಾರವಾದ ಗೊಂಚಲುಗಳು ಕಂಡು ಬಂದಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅಂತಹ ಗೊಂಚಲುಗಳನ್ನು ತೆಗೆದುಹಾಕುವುದು ಒಳ್ಳೆಯದು. ಈ ಎರಡನೇದೇನಪ್ಪಾ ಅಂತಂದ್ರೆ ಅಲ್ಲಿ ಸ್ವಲ್ಪ ನಾವು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕಗಳ ಸಂಯುಕ್ತವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಆ ರೀತಿಯಾಗಿ ವಿಕಾರವಾಗುವುದನ್ನು ತಡೆಯಬಹುದು. ಆಮೇಲೆ ಕೊನೆಯದಾಗಿ ಮಾವಿನಲ್ಲಿ ನಾವೇನಪ್ಪಾ ಅಂತಂದ್ರೆ ಈ ಲಘು ಪೋಷಕಾಂಶಗಳ ನಿರ್ವಹಣೆಯು ಸಹ ಬಹಳ ಪ್ರಮುಖವಾಗಿದೆ. ಯಾಕಂತಂದ್ರೆ ನಾವು ಸುಮಾರಾಗಿ ಈ ಆಗಸ್ಟ್ ತಿಂಗಳದ ನಂತರದಿಂದ ಹಿಡಿದು ಡಿಸೆಂಬರ್ ತಿಂಗಳದವರೆಗೂ ಸಹ ನಾವು ಮಾವಿನಲ್ಲಿ ಯಾವುದೇ ತರಹದ ರಸಗೊಬ್ಬರಗಳು ಕೊಡುವುದಾಗಲಿ ಅಥವಾ ಪೋಷಕಾಂಶಗಳನ್ನು ನೀಡುವುದಾಗಲಿ ಅಷ್ಟೊಂದು ಕೈಗೊಂಡಿರುವುದಿಲ್ಲ. ನಾವು ಹೂವು ಬಿಟ್ಟ ತಕ್ಷಣವೇ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋದು ಇಲ್ಲೇನಪ್ಪಾ ಅಂತಂದ್ರೆ ಸ್ವಲ್ಪ ತಪ್ಪಾಗ್ತದೆ. ಈ ಮಾವು ಹೂವು ಬಿಡುವ ಹಂತದಲ್ಲಿನೇ ನಾವು ಅವುಗಳಿಗೆ ಸೂಕ್ತವಾದ ಲಘು ಪೋಷಕಾಂಶಗಳನ್ನು ಮತ್ತು ಇತರೆ ಅವಶ್ಯಕ ಪೋಷಕಾಂಶಗಳನ್ನು ಒಂದು ಸಮತೋಲನದ ಪ್ರಮಾಣದಲ್ಲಿ ಕೊಟ್ಟಿವೆ ಅಂತಂದಾಗ ಮಾತ್ರ ಹೂವುಗಳ ಸಂಖ್ಯೆನೂ ಸಹ ಚೆನ್ನಾಗಿರ್ತದೆ. ಹೂವುಗಳು ಕಾಯಿ ಸಹ ಒಳ್ಳೆಯ ಒಂದು ಗಾತ್ರದಲ್ಲಿ ಕಟ್ಟಿಕೊಳ್ತವೆ. ಒಟ್ಟು ಗುಣಮಟ್ಟದವಾದ ಒಂದು ಮಾವಿನ ಇಳುವರಿಯನ್ನೇನಪ್ಪಾ ಅಂತಂದ್ರೆ ನಾವು ಇಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಆಗ. ತಾವು ಸಸ್ಯ ಸಂರಕ್ಷಣಾ ತಜ್ಞರು, ಈ ಟೊಮ್ಯಾಟೊ ಬೆಳೆ ಅಲ್ಲಲ್ಲಿ ನಮ್ಮ ಜಿಲ್ಲೆಯಲ್ಲಿ ರೈತರು ಬೆಳೀತಾ ಇದ್ದಾರೆ, ಟೊಮ್ಯಾಟೊ ಬೆಳೆಗೆ ಏನು ಸಮಸ್ಯೆ ಇದೆ ಕ್ಷೇತ್ರ ಮಟ್ಟದಲ್ಲಿ ಸದ್ಯ? ಈ ಸದ್ಯಕ್ಕೆ ಕ್ಷೇತ್ರ ಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ಟೊಮ್ಯಾಟೊ ಬೆಳೆಗೆ ಒಂದು ಸಾಕಷ್ಟು ಬೆಲೆ ಇರುವುದರಿಂದ ರೈತರು ಅದರ ಬೆಳೆ ಬೇಸಾಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಟೊಮ್ಯಾಟೊ ಲೀಫ್ ಕರ್ಲ್ ವೈರಸ್ ಅಂದ್ರೆ ಎಲೆ ಮುಟ್ರು ರೋಗ, ಎಲೆ ಮುಟ್ರಾಗಿ ಒಣಗಿದ ಅರ್ಗತೆ ಆಗ್ತಾ ಇದೆ. ಎಲೆ ಮುಟ್ರು ರೋಗ ಅಂತಂದ್ರೆ ಇದರಲ್ಲಿ 2 ತರಹದ ನಂಜಾಣು ರೋಗಗಳನ್ನು ನಾವು ಕಂಡುಕೊಳ್ತಾ ಇರ್ತೀವಿ ಟೊಮ್ಯಾಟೊದಲ್ಲಿ. ಮೊದಲನೇದಾಗಿ ಎಲೆ ಮುಟ್ರು ರೋಗ ಅಥವಾ ಲೀಫ್ ಕರ್ಲ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಎರಡನೇದೇನಪ್ಪ ಅಂತಂದ್ರೆ ಈ ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ವೈರಸ್ ಅನ್ನುವಂತ ಒಂದು ಟಾಸ್ಪೋ ವೈರಸ್ ನಿಂದ ಬರುವಂತಹ ಇನ್ನೊಂದು, ಇಲ್ಲಿ ಎಲೆಗಳು ಏನಪ್ಪಾ ಅಂತಂದ್ರೆ ಬಾಡಿದ ಹಾಗೆ ಮುಟ್ಟಿಕೊಳ್ಳುತ್ತವೆ. ಅದು ಒಂಥರ ನೋಡಿದ್ರೆ ನಮಗೆ ಶಿಲೀಂಧ್ರದ ಬಾಧೆ ಇದೆಯೇನೋ ಅನ್ನುವಂತ ಒಂದು ಭಾಸ ಕಂಡು ಬರ್ತದೆ. ಅದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ರಸ ಇರುವ ಕೀಟಗಳಿಂದ ವ್ಯಾಪಕವಾಗಿ ಹರಡುವಂತಹ ಒಂದು ರೋಗವಾಗಿದ್ದು, ಈ ಎರಡೂ ನಂಜಾಣು ರೋಗಗಳಿಗೆ ಏನಪ್ಪಾ ಅಂತಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ಈ ಕೀಟಗಳ ನಂಜಾಣು ರೋಗವನ್ನು ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಬೆಳೆಯಲ್ಲಿ ಹೆಚ್ಚಾಗಿ ಸಾಧ್ಯವಾದಷ್ಟು ಏನಪ್ಪಾ ಅಂತಂದ್ರೆ ಜೈವಿಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಬೇವಿನ ಕಷಾಯವನ್ನು ಅಥವಾ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ 5 ml ದಂತೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಕೀಟನಾಶಕಗಳನ್ನೇ ಸಿಂಪಡಣೆ ಮಾಡುವ ಒಂದು ಅವಶ್ಯಕತೆ ಬಿದ್ದಲ್ಲಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಹೇಳಿದಾಗೇನೆ ಸೂಪರ್ ಕಾನ್ಫಿಡರ್ ಅಥವಾ ನಾವು ಇಂಬಿಡಕ್ಲೋಪಿಡ್ ಅಂತ ನಾವೇನು ಕೀಟನಾಶಕವನ್ನು ಕರಿತೀವಿ ಅದನ್ನು ಪ್ರತಿ ಲೀಟರ್ ನೀರಿಗೆ 1/2 ಮಿಲಿಯಂತೆ ಅಥವಾ ಫ್ಲೋನಿಕಮೈಡ್ ಅದು ಪ್ರತಿ ಲೀಟರ್ ನೀರಿಗೆ 0.25 ಗ್ರಾಮದಂತೆ ಬೆರೆಸಿ ನಾವೇನಪ್ಪಾ ಅಂತಂದ್ರೆ ಈ ಕೀಟಗಳ ನಿರ್ವಹಣೆ ಮಾಡಿದ್ರೆ ಅಂತಂದ್ರೆ ಒಳ್ಳೆಯ ಒಂದು ಬೆಳೆಯನ್ನು ಪಡೆಯಬಹುದು. ಇಲ್ಲ ಅಂತಂದ್ರೆ ಈಗ ಮಾರುಕಟ್ಟೆಯಲ್ಲಿ ಒಳ್ಳೆಯ ಪ್ರಮಾಣದ ಈ ಮೋಹಕವ ಅಂಟುಬಲೆಗಳು ಸಹ ಸಿಗ್ತಾ ಇದಾವೆ, ಹಳದಿ ಮತ್ತು ನೀಲಿ ಬಣ್ಣದ ಮೋಹಕ ಅಂಟುಬಲೆಗಳನ್ನು. ಇವುಗಳನ್ನು ಪ್ರತಿ ಎಕರೆಗೆ ನಾವು 7-8 ನಾವು ಒಂದು ತೋಟದಲ್ಲಿ ನಾವು ಅಲ್ಲಲ್ಲಿ ಏನಪ್ಪಾ ಅಂತಂದ್ರೆ ನೇತಾಕಿ ಬೆಳೆಯಿಂದ ಸ್ವಲ್ಪ 1/2 ಫೂಟ್ ಮೇಲ್ಭಾಗಕ್ಕೆ ನೇತಾಕಿದೀವಿ ಅಂತಂತಂದ್ರೆ ಈ ರಸ ಇರುವ ಕೀಟಗಳೇನಪ್ಪಾ ಅಂತಂದ್ರೆ ಈ ಮೋಹಕ ಬಲೆಯ ಒಂದು ಬಣ್ಣಗಳಿಗೆ ಆಕರ್ಷಿತವಾಗಿ ಆ ಅಂಟು ಬಲೆಯ ಮೇಲೆ ಬಂದು ಕುಂತುಕೊಂಡಿದೆ ಅಂತಂದ್ರೆ ಮತ್ತೆ ಅವುಗಳ ಒಂದು ಪ್ರಸರಣ ಕಡಿಮೆ ಆಗ್ತದೆ. ಸೊ ಹೀಗೆ ಒಟ್ಟಾರೆ ಒಂದು ಕೀಟಗಳ ಒಂದು ಪ್ರಸರಣ ಮತ್ತು ಅವುಗಳಿಂದ ಹರಡುವಂತ ರೋಗವನ್ನು ತಡೆಯಬಹುದು. ಇನ್ನೊಂದು ಬೆಳೆ ಅಂತಂದ್ರೆ ಈರುಳ್ಳಿ ಬೆಳೆ. ಹೋದ ಸಲ ಒಂದು ಮಳೆಗಾಲ ಹಂಗಾಮಿನಲ್ಲಿ ಸಾಕಷ್ಟು ರೈತರಿಗೆ ಹಾನಿ ಆಯ್ತು, ರೋಗ ಬಂದು ರೈತರು ಇಳುವರಿನೇ ಬರಲಿಲ್ಲ, ಒಂದು ಈರುಳ್ಳಿ ಉದ್ದಕ್ಕೆ ಹೋಗಿ ಮುರ್ಕೊಂಬೀಳೋದು ಇದೆಲ್ಲ ಆಗಿ ಸಮಸ್ಯೆ ಆಯ್ತು. ಈ ಸದ್ಯ ಅಲ್ಲಲ್ಲಿ ಈರುಳ್ಳಿಯನ್ನು ನೋಡ್ಬೋದು ನಮ್ಮ ಜಿಲ್ಲೆಯಲ್ಲಿ. ಏನು ಸದ್ಯ ರೈತರು ಏನು ಮಾಡ್ಬೇಕಂತೀರಿ ಈರುಳ್ಳಿ ಬೆಳೆ, ಏನು ಸಮಸ್ಯೆ ಇದೆ? ತಾವು ಹೇಳಿದ ಹಾಗೆ ಕಳೆದ ವರ್ಷದಲ್ಲಿ ನಮ್ಮ ಒಂದು ರೈತಾಪಿ ವರ್ಗದಲ್ಲಿ ಈರುಳ್ಳಿ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಡೊಂಕು ಬೆಳೆ ಅಥವಾ ಸುರುಳಿ ಕೊಳೆ ರೋಗ ಅಂತಾನು ನಾವು ಕರಿತಾ ಇದ್ವಿ. ಈ ಒಂದು ಟ್ವಿಸ್ಟರ್ ಡಿಸೀಸ್ ಅನ್ನು ಅಂತ ಇಂಗ್ಲಿಷ್ ನಲ್ಲಿ ಕರೆಯಬಹುದಂತ ಈರುಳ್ಳಿ ರೋಗ ಈ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಪ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇತ್ತು. ಆದರೂ ರೈತರು ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡಿಕೊಂಡಿದ್ದಾರೆ. ಈಗ ಪ್ರಸಕ್ತ ಹಂಗಾಮಿನಲ್ಲಿ ಈರುಳ್ಳಿ ಬೆಳೆಯಲ್ಲಿ ನಾವು ಕಂಡುಕೊಳ್ತಾ ಇರುವಂತಹ ಪ್ರಮುಖ ಒಂದು ರೋಗಗಳಲ್ಲಿ ನಾವು ಹೇಳಬಹುದು ಅಂತಂತಂದ್ರೆ ಬುಡಕೊಳೆ ರೋಗ ಮತ್ತು ನೇರಳೆ ಮಚ್ಚೆ ರೋಗ, ಇವೆರಡೂ ಏನಪ್ಪಾ ಅಂತಂದ್ರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದ್ದಾವೆ. ಸೊ ಇವುಗಳಿಗೆ ಸಾಕಷ್ಟು ಬಾರಿ ರೈತರು ರಾಸಾಯನಿಕ ಶಿಲೀಂದ್ರ ನಾಶಕಗಳನ್ನೇ ಬಳಸುವ ಒಂದು ರೂಢಿ ಮಾಡಿಕೊಂಡಿದ್ದಾರೆ. ಆದರೆ ಪರ್ಯಾಯವಾಗಿ ನಾವು ಇಲ್ಲಿ ಕಂಡುಕೊಂಡು ಪ್ರಯೋಗಗಳ ಮುಖಾಂತರ ಕಂಡುಕೊಂಡಿದ್ದೇನು ಅಂತಂದ್ರೆ, ಜೈವಿಕ ಶಿಲೀಂದ್ರ ನಾಶಕಗಳಾದ ಟ್ರೈಕೋಡರ್ಮ ಮತ್ತು ಸೊಡೋಮೊನಾಸ್ಗಳ ಮಿಶ್ರಣವನ್ನು ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ಈರುಳ್ಳಿ ಬೆಳೆಯ ಪೂರ್ತಿ ಗಿಡವನ್ನು ಬುಡ ಸಮೇತ ತೋಯಿಸುವುದರಿಂದ ಇಲ್ಲಿ ಕೇವಲ ನಮಗೇನಪ್ಪಾ ಅಂತಂದ್ರೆ 450 ರೂಪಾಯಿಯಲ್ಲಿ 1 ಎಕರೆಗೆ ನಾವು ಇದನ್ನು ಉಪಚಾರಣೆ ಮಾಡಬಹುದು. ಈ ರೀತಿಯಾಗಿ 12 ದಿನಗಳ ಅಂತರದಲ್ಲಿ 2 ಬಾರಿ ಉಪಚಾರ ಮಾಡಿದೀವಿ ಅಂತಂದ್ರೆ 1 ಎಕರೆಯನ್ನ ನಾವು ಕೇವಲ 1,000 ರೂಪಾಯಿ ಖರ್ಚಿನಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಈ ಬುಡಕೊಳೆ ರೋಗ ಮತ್ತು ಈ ಮೇಲ್ಭಾಗದ ಎಲೆಗಳು ಡೊಂಕಾಗುವಂತ ಒಂದು ನೇರಳೆ ಮಚ್ಚು ರೋಗದ ರೋಗವನ್ನು ಸಹ ನಾವೇನಪ್ಪಾ ಅಂತಂದ್ರೆ ಈರುಳ್ಳಿಯಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಹೀಗೆ ಮಾಡುವುದರಿಂದ ಗಡ್ಡೆಯೂ ಸಹ ಏನಪ್ಪಾ ಅಂತಂದ್ರೆ ಕಟಾವು ಆದ ನಂತರ ಕೊಳೆಯುವುದಿಲ್ಲ. ನೀವು ಅದನ್ನ ಸ್ವಲ್ಪ ದಿನಗಳವರೆಗೆ ಸಂಗ್ರಹಣೆ ಮಾಡ್ಲಿಕ್ಕೂ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಅವಕಾಶ ಇಲ್ಲಿ ಸಿಗ್ತದೆ. ಇನ್ನ ಮತ್ತೊಂದು ಕಡಲೆ ಬೆಳೆ. ಕಡಲೆ ಬೆಳೆ ಬಹಳಷ್ಟು ತಡವಾಗಿ ಯಾರು ಬಿತ್ತನೆ ಮಾಡಿದರೆ ಅಲ್ಲಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಇದೆ. ಕಡಲೆ ಬೆಳೆಯಲ್ಲಿ ಏನು ಕಂಡು ಬರ್ತಾ ಇದೆ ಕ್ಷೇತ್ರ ಮಟ್ಟದಲ್ಲಿ ಕಡಲೆ ಬೆಳೆಗೆ? ಈಗ ತಾವು ಹೇಳಿದ ಹಾಗೆ ನಮ್ಮಲ್ಲಿ ಕಡಲೆ ಬೆಳೆಯನ್ನ ಒಂದು ಸಾಮಾನ್ಯವಾಗಿ ರೈತರು ಬಿತ್ತನೆ ಮಾಡುವಂತಹ ಹಂಗಾಮು ಅಕ್ಟೋಬರ್ ಕೊನೆಯ ವಾರದಿಂದ ಅಥವಾ ಮಧ್ಯಭಾಗದಿಂದ ಪ್ರಾರಂಭವಾಗಿತ್ತು. ಆ ಬೆಳೆ ಈಗಾಗಲೇ ಕಟಾವು ಒಂದು ಹಂತದಲ್ಲಿ ಬಂದು ತಲುಪಿದೆ. ಇನ್ನು ಇನ್ನೊಂದು ಪ್ರಮಾಣದ ಒಂದು ಕಡಲೆ ಬೆಳೆ ಏನಪ್ಪಾ ಅಂತಂದ್ರೆ ಭತ್ತ ಕಟಾವು ಆದ ನಂತರ 2ನೇ ಬೆಳೆಯಾಗಿ ಕಡಲೆ ಬೆಳೆಯನ್ನು ಬಿತ್ತನೆ ಮಾಡಿರುವಂತಹ ರೈತರ ಒಂದು ಕ್ಷೇತ್ರಗಳಲ್ಲಿ ಈಗ ಬೆಳೆ ಏನಪ್ಪಾ ಅಂದ್ರೆ ಹೂವಾಡುವ ಹಂತದಲ್ಲಿ ಮತ್ತು ಕಾಯಿ ಕಚ್ಚುವ ಒಂದು ಹಂತದಲ್ಲಿದೆ. ಈ ಒಂದು ಹಂಗಾಮಿನಲ್ಲಿ ನಾವೇನಪ್ಪಾ ಅಂತಂದ್ರೆ ಕಳೆದ ಒಂದು ತಿಂಗಳಿಂದ ಈ ರಾತ್ರಿ ಹೊತ್ತಿನ ಉಷ್ಣಾಂಶ ಅತೀವ ಕಡಿಮೆಯಾಗಿ ಒಟ್ಟಿಗೆ ಮತ್ತೆ ಹೆಚ್ಚಾಗಿರುವುದರಿಂದ ಈ ಕಡಲೆಯಲ್ಲಿ ಏನಪ್ಪಾ ಅಂದ್ರೆ ತುಕ್ಕು ರೋಗದ ಬಾಧೆಯನ್ನು ನಾವು ಈ ವರ್ಷದಿಂದ ಕಂಡುಕೊಳ್ತಾ ಇರ್ತೀವಿ. ರಾಯಚೂರು ಜಿಲ್ಲೆಯಲ್ಲಿ ನೆರೆಯ ಬಳ್ಳಾರಿ ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲೂ ಸಹ ಈ ರೋಗದ ಬಾಧೆ ಈಗಾಗಲೇ ಪ್ರಾರಂಭವಾಗಿದೆ. ಈ ರೋಗದ ಒಂದು ಬಾಧೆಯಿಂದಾಗಿ ಕಾಳಿನ ಒಟ್ಟು ಇಳುವರಿಯಲ್ಲಿ 25-38% ಏನಪ್ಪಾ ಅಂತಂದ್ರೆ ಇಳುಮುಖವಾಗುವುದನ್ನು ನಾವು ಪ್ರಯೋಗಗಳ ಮುಖಾಂತರ ಕಂಡುಕೊಂಡಿದ್ದೀವಿ. ಈ ರೋಗದ ಒಂದು ನಿರ್ವಹಣೆಗೆ ರೈತರು ಏನಪ್ಪಾ ಅಂತಂದ್ರೆ ಈಗ ನಾವು ಪ್ರಯೋಗಗಳಲ್ಲಿ ಕಂಡುಕೊಂಡಿರುವುದಂತಂದ್ರೆ ಟ್ರಯೋಜೋಲ್ಸ್ ಶಿಲೀಂದ್ರ ನಾಶಕಗಳು ಮುಖ್ಯವಾಗಿ ಅದರಲ್ಲಿ ಹೇಳಬೇಕು ಅಂತಂದ್ರೆ ರೋಗದ ಬಾಧೆ ಕಡಿಮೆ ಇದ್ದ ಪಕ್ಷದಲ್ಲಿ ಹೆಕ್ಸಾಗೋನೋಜೋಲ್ ಅನ್ನುವಂಥ ಶಿಲೀಂದ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಇಲ್ಲ ಅಂತಂತಂದ್ರೆ ಪ್ರೊಪಿಕೋನೋಜೋಲ್ ಅನ್ನುವಂಥ ಶಿಲೀಂದ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ನಾವು ಬೆರೆಸಿ ಸಿಂಪಡಣೆ ಮಾಡಬಹುದು. ಈ ಎರಡೂ ಶಿಲೀಂದ್ರ ನಾಶಕಗಳನ್ನ ಕಡಲೆಯಲ್ಲಿ ನೀವು ಸಿಂಪಡಣೆ ಮಾಡಬಹುದಾದಂತಹ ಯಾವುದೇ ಕೀಟನಾಶಕಗಳ ಜೊತೆಗೂ ಸಹ ನಾವೇನಪ್ಪಾ ಅಂತಂದ್ರೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ 2-2 ಬಾರಿ ಸಿಂಪಡಣೆ ಮಾಡುವ ಒಂದು ಖರ್ಚಿನ ಒಂದು ವ್ಯತ್ಯಯನ್ನು ಸಹ ನಾವು ಇಲ್ಲೇನಪ್ಪಾ ಅಂತಂದ್ರೆ ತಡೆಗಟ್ಟಬಹುದು. ಆದರೆ ಈ ತುಕ್ಕು ರೋಗದ ನಿರ್ವಹಣೆ ಏನಪ್ಪಾ ಅಂತಂದ್ರೆ ರೋಗಕಾರಕ ಶಿಲೀಂಧ್ರಗಳು ಗಾಳಿಯ ಮುಖಾಂತರ ಅತಿ ವೇಗವಾಗಿ ಹರಡುವುದರಿಂದ ರೋಗದ ಲಕ್ಷಣಗಳು ಅಲ್ಪ ಸ್ವಲ್ಪ ಕಂಡಾಗಲೇ ನಾವು ಏನಪ್ಪಾ ಅಂತಂದ್ರೆ ತುರ್ತಾಗಿ ನಿರ್ವಹಣೆ ಕ್ರಮವನ್ನು ಕೈಗೊಂಡಲ್ಲಿ ಮಾತ್ರ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ನಿರ್ಲಕ್ಷ್ಯತೆಯನ್ನು ನಾವು ಕೈಗೊಂಡಲ್ಲಿ ಈ ರೋಗ ಏನಪ್ಪಾ ಅಂತಂದ್ರೆ ಕೆಲವೊಂದು ಬಾರಿ ಮಿತಿ ಮೀರುವ ಒಂದು ಹಂತವೂ ಸಹ ಇದು ಇರ್ತದೆ. ಸೊ ರೈತರು ಇದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸುವುದು ಬಹಳ ಪ್ರಮುಖವಾಗಿದೆ. ಇನ್ನು 2ನೇ ಬೆಳೆ ಭತ್ತದ ಬೆಳೆ ಅಲ್ಲಲ್ಲಿ ಹಾಕಿದ್ದಾರೆ ರೈತರು. ಸದ್ಯ ಏನು ಭತ್ತದಲ್ಲಿ ಸಮಸ್ಯೆ ಇದೆ ಅಂತಿರ್ತಾವ? 2ನೇ ಬೆಳೆ ಭತ್ತವನ್ನಾಗಿ ಬೆಳೀತಾ ಇರುವಂತಹ ರೈತ ಬಾಂಧವರು ತಮ್ಮ ಭತ್ತದ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಸಕ್ತ ವಾತಾವರಣದ ತೇವಾಂಶ ಮತ್ತು ಗಾಳಿಯಲ್ಲಿರುವಂತಹ ತಂಪು ವಾತಾವರಣವನ್ನು ನಾವು ಗಮನಿಸಿದಾಗ ಬೆಳೆಯಲ್ಲಿ ದುಂಡಾಣು ಎಲೆ ಮಚ್ಚು ರೋಗ ಒಂದು ಸ್ವಲ್ಪ ಈಗ ಅಲ್ಲಲ್ಲಿ ಕಂಡು ಬರ್ತಾ ಇರ್ತದೆ. ಮುಖ್ಯವಾಗಿ ತುದಿ ಏನಪ್ಪಾ ಅಂತಂದ್ರೆ ಬೆಳೆಯ ಎಲೆಯ ತುದಿಗಳು ಮೇಲ್ಭಾಗದಿಂದ ಸ್ವಲ್ಪ ಒಣಗಿದ ಹಾಗೆ ಹುಲ್ಲಿನ ಬಣ್ಣದಂತೆ ನಾವು ಕಂಡುಕೊಳ್ತಾ ಇರ್ತೀವಿ. ಇದು ದುಂಡಾಣು ಒಂದು ಹರಡುವಂತಹ ರೋಗ, ದುಂಡಾಣುವಿನಿಂದ ಬರ್ತಾ ಇರ್ತದೆ. ಈ ರೋಗದ ನಿರ್ವಹಣೆ ಏನಪ್ಪಾ ಅಂತಂದ್ರೆ ರೈತರು ಈಗ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಅಂತ ನಾವು ಬ್ಲೂ ಕಾಪರ್ ಅಂತ ನಾವೇನು ಕರಿತೀವಿ, ಇದನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮದಂತೆ, ಅದರ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಅನ್ನ ಪ್ರತಿ ಲೀಟರ್ ನೀರಿಗೆ 0.5 ಗ್ರಾಮದಂತೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಏನಪ್ಪಾ ಅಂತಂದ್ರೆ ರೈತರು ಭತ್ತದಲ್ಲಿ ಬರ್ತಕ್ಕಂಥ ಈ ರೋಗದ ನಿರ್ವಹಣೆಯನ್ನು ಅವರು ಯಶಸ್ವಿಯಾಗಿ ಮಾಡಬಹುದು. 2ನೇದಾಗಿ ಏನಪ್ಪಾ ಅಂತಂದ್ರೆ ರೈತರು ಈಗಾಗಲೇ ಭತ್ತವನ್ನು ಬೆಳೆಯುವಂತಹ ಒಂದು ಹಂತದಲ್ಲಿ ಸ್ವಲ್ಪ ಸಾರ್ವಜನಿಕದ ನಿರ್ವಹಣೆಯನ್ನು ಏನಪ್ಪಾ ಅಂತಂದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಿದರೆ ಮುಂದೆ ಬರಬಹುದಾದಂತಹ ರೋಗಗಳನ್ನು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಬೆಂಕಿ ರೋಗ ಆಗಬಹುದು ಅಥವಾ ಎಲೆಚುಕ್ಕೆ ರೋಗಗಳಾಗಬಹುದು, ಅವುಗಳನ್ನು ತಡೆಗಟ್ಟುಗಳಲ್ಲಿ ಬಳಕೆ ನಿಯಮಿತ ಒಂದು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಸಾರಜನಕವನ್ನು ಅವರು ಬಳಸುವುದು ಸೂಕ್ತ. ಎಲ್ಲೆಲ್ಲಿ ರೈತರು ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಇನ್ನೂ ಬೆಳೆಗಳಿಗೆ ಕೊಡದೇ ಇದ್ದಲ್ಲಿ ಕೂಡಲೇ ಅವರು ಏನಪ್ಪ ಅಂತಂದ್ರೆ ಬೆಳೆಗಳಿಗೆ ಈ ಎರಡೂ ಗೊಬ್ಬರ ರಸಗೊಬ್ಬರಗಳನ್ನು ನೀಡುವುದರಿಂದ ಬೆಳೆಗಳಲ್ಲಿ ಏನಪ್ಪಾ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು, ಮುಂದಿನ ದಿನಗಳಲ್ಲಿ ರೋಗದ ಪ್ರಮಾಣವನ್ನು ಸಹ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ಈಗ ಕೆಲವೊಂದು ಕಡೆ ಬೆಳೆಗಳು ಕಟಾವಾಗಿದ್ದಾವೆ, ಹತ್ತಿ ಎಲ್ಲ ಮುಗಿದಿದೆ, ಜೊತೆಗೆ ತೊಗರಿ ಕಟಾವಾಗಿದೆ, ಭತ್ತದ ಗದ್ದೆಗಳು ಕೆಲವೊಂದು ಕಟಾವ್ ಮಾಡಿದ್ವು ಅಂತ ಹಂಗ ಇದಾವೆ, ಜೋಳ ಕಟಾವ್ ಆಗ್ತದೆ ಇನ್ನೇನು ಕೆಲವೊಂದು ದಿನಗಳಲ್ಲಿ. ಇದೆಲ್ಲ ಕಟಾವ್ ಆದ್ಮೇಲೆ ರೈತರು ಈ ರೋಗ ಕೀಟ ಬಾಧೆ ಬರಲಾರದಂತೆ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕು ಮುಂದಿನ ಹಂಗಾಮಿನಲ್ಲಿ ಏನ್ ಮಾಡ್ಬೇಕು? ಈಗ ಹಿಂಗಾರು ಹಂಗಾಮಿನ ಎಲ್ಲಾ ಬೆಳೆಗಳು ತಾವು ಹೇಳಿದ ಹಾಗೆ ಕಟಾವಿನ ಹಂತದಲ್ಲಿ ಬಂದು ತಲುಪಿದಾವೆ. ಅವರು ಮುಖ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ಏನಪ್ಪಾ ಅಂತಂತಂದ್ರೆ ಈಗ ಫೆಬ್ರವರಿ ಕೊನೆಯ ವಾರದವರೆಗೂ ಮತ್ತು ಮಾರ್ಚ್ ತಿಂಗಳ ಎರಡನೇ ವಾರದವರೆಗೂ ಏನಪ್ಪಾ ಅಂತಂದ್ರೆ ಭೂಮಿಗಳನ್ನು ಆಳವಾಗಿ ಉಳುಮೆ ಮಾಡಿ ಈ ಬೇಸಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣನ್ನು ಬಿಸಿಲಿಗೆ ಹೊರಗೆ ಹಾಕುವುದರಿಂದ ಈ ಮಣ್ಣಿನಲ್ಲಿ ಉಳಿದಿರುವಂತಹ ಇವತ್ತು ಹತ್ತಿ ಬೆಳೆಯಲ್ಲಿರುವಂತಹ ಕಾಯಿಕೊರಕ ಕೀಟಗಳ ಕೋಶಗಳಾಗಿರಬಹುದು ಅಥವಾ ಭತ್ತದ ಅಥವಾ ಇನ್ನಿತರೆ ಬೆಳೆಗಳಲ್ಲಿ ರೋಗ ಪೀಡಿತ ಎಲೆಗಳ ಉಳಿಕೆಗಳಾಗಿರಬಹುದು ಇವೆಲ್ಲವುಗಳನ್ನು ಏನಪ್ಪಾ ಅಂತಂದ್ರೆ ಬಿಸಿಲಿಗೆ ಹೊರಹಾಕುವುದರಿಂದ ಈ ರೋಗಕಾರಕ ಕೋಶಗಳು ಮತ್ತು ಕೀಟಗಳ ಕೋಶಗಳು ಇವೆಲ್ಲವುಗಳನ್ನು ಏನಪ್ಪಾ ಅಂತಂದ್ರೆ ನಾಶಪಡಿಸಲಿಕ್ಕೆ ಒಂದು ಒಳ್ಳೆಯ ಸದಾವಕಾಶ ಸಿಗ್ತದೆ. ನೈಸರ್ಗಿಕವಾಗಿ ಇಲ್ಲಿ ಯಾವುದೇ ಖರ್ಚನ್ನು ನಾವು ಹೆಚ್ಚಿಗೆ ಮಾಡುವಂತಹ ಅವಕಾಶನೂ ಇಲ್ಲ. ಇದರ ಜೊತೆಗೆ ನಾವು ಆಳವಾದ ಉಳುಮೆ ಮಾಡೋದ್ರಿಂದ ಈ ಮಣ್ಣಿನಲ್ಲಿರುವಂತಹ ಕಳೆಗಳ ಬೇರುಗಳು ಸಹ ಏನಪ್ಪಾ ಅಂತಂದ್ರೆ ಬಿಸಿಲಿಗೆ ಹೊರಬಂದು ಅವು ಬೇರು ಸಮೇತ ಒಣಗಿ ಹೋಗುತ್ತವೆ. ಸೊ ಈ ರೀತಿ ಆಗೋದ್ರಿಂದ ಕಳೆಗಳ ಒಂದು ಪ್ರಮಾಣವೂ ಸಹ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಕಡಿಮೆಯಾಗಿ ಒಳ್ಳೆಯ ಬೆಳೆಯ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ರೈತರಿಗೆ ಈ ಮಾಗಿ ಉಳುಮೆ ಒಂದು ಒಳ್ಳೆಯ ವರದಾನವಾಗಿ ಪರಿಣಮಿಸುತ್ತದೆ. ಮತ್ತೆ ಎಲ್ಲೆಲ್ಲಿ ರೈತರು ತರಕಾರಿ ಸಸಿಗಳ ಸಸಿಮಡಿಗಳನ್ನು ಮಾಡಲು ಇಚ್ಛಿಸುತ್ತಾರೋ ಅಂತಹ ರೈತರಿಗೆ ಏನಪ್ಪಾ ಅಂತಂದ್ರೆ ನಾವು ಸಾಧ್ಯವಾದಷ್ಟು ಸಸಿಮಡಿಗಳನ್ನು ತಯಾರು ಮಾಡುವಂತಹ ಕ್ಷೇತ್ರಗಳಲ್ಲಿ ಈ ಮಣ್ಣನ್ನು ಸ್ವಲ್ಪ ನೀರಿನಿಂದ ತೋಯಿಸಿ ಮೇಲ್ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಬಿಳಿ ಬಣ್ಣದ ಪ್ಲಾಸ್ಟಿಕ್ ಹಾಳೆಯನ್ನು ಹಚ್ಚುವುದರಿಂದ ನಾವು ಇದನ್ನ ಸಾಯಿಲ್ ಸೋಲರೈಸೇಷನ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. ಸೊ ಈ ರೀತಿಯಾಗಿ ಅವ್ರು ಏನಾದರೂ ಅರ್ಧ ಎಕರೆವರೆಗೆ ತಾವು ಕ್ರಮಗಳನ್ನು ಕೈಗೊಂಡ್ರಿ ಅಂತಂದ್ರೆ ಅಂತಹ ಅರ್ಧ ಎಕರೆ ಪ್ರದೇಶಗಳು ಈ ತರಕಾರಿ ಸಸಿಗಳನ್ನು ತಯಾರು ಮಾಡಲಿಕ್ಕೆ ಆಗ್ಬಹುದು ಅಥವಾ ಭತ್ತದ ಸಸಿಗಳನ್ನು ತಯಾರು ಮಾಡಲಿಕ್ಕೆ ಆಗ್ಬಹುದು. ಒಳ್ಳೆಯ ಪ್ರಮಾಣದ ಏನಪ್ಪಾ ಅಂತಂದ್ರೆ ಸಸಿಮಡಿಗಳಾಗಿ ಪರಿವರ್ತನೆ ಆಗ್ತವೆ. ಇದು ಒಂದು ಒಳ್ಳೆಯ ಒಂದು ನೈಸರ್ಗಿಕವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯತೆ ಇರುವಂತಹ ಕ್ರಮ ಆಗಿರೋದ್ರಿಂದ ರೈತರು ಬೇಸಿಗೆ ಹಂಗಾಮಿನಲ್ಲಿ ಇದನ್ನ ಕೈಗೊಳ್ಳಲಿಕ್ಕೆ ತುಂಬಾ ಸೂಕ್ತವಾಗಿರ್ತದೆ. ಕೊನೆಯದಾಗಿ ರೈತರಿಗೆ, ಯಾಕಂದ್ರೆ ಇತ್ತೀಚೆಗೆ ನೋಡ್ತಾ ಇದ್ದೇವೆ ಸರಿಯಾದ ಕೀಟನಾಶಕಗಳು ರೋಗನಾಶಕಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ರೈತರು ಹೇಳೋದು ಏನಂತ ಹೇಳಿ ಎಲ್ಲ ಎಷ್ಟು ಹೊಡೆದ್ರು ಏನು ಇದಾಗ್ತಾ ಇಲ್ಲ ಸರ್ ಅಂತ ಒಂದು ಕಂಪ್ಲೇಂಟ್ ಅನ್ನ ಹೇಳ್ತಿರ್ತಾರೆ. ತಾವು ತಜ್ಞರಾಗಿ ರೈತರಿಗೆ ಏನು ಹೇಳ್ತೀರಿ, ಯಾವ ರೀತಿ ಇವರು ಕೀಟನಾಶಕ ರೋಗನಾಶಕಗಳನ್ನ ಬಳಸಬೇಕು, ಖರೀದಿ ಮಾಡುವಾಗ ಏನ್ ಗಮನಿಸಬೇಕು, ಹೇಗಂತಿರ್ತಾವೆ? ತಾವೇ ಹೇಳಿರುವಂತಹ ಈ ಸಮಸ್ಯೆ ಸಾಕಷ್ಟು ರೈತ ಬಾಂಧವರಲ್ಲಿ ನಾವೇನಪ್ಪಾ ಅಂದ್ರೆ ಕಂಡುಕೊಳ್ತಾ ಇರ್ತೀವಿ. ಪ್ರಮುಖವಾಗಿ ರೈತರು ಮೂರು ಅಂಶಗಳನ್ನ ತಾವು ಮನದಲ್ಲಿಟ್ಕೊಳ್ಬೇಕು. ಮೊದಲನೇದಾಗಿ ಯಾವುದೇ ಕೀಟ ಮತ್ತು ರೋಗಗಳಿಗೆ ಯಾವ ಕೀಟನಾಶಕ ಅಥವಾ ರೋಗನಾಶಕಗಳನ್ನ ಬಳಸಬೇಕು ಅನ್ನುವುದನ್ನ ತಾವು ಸಾಧ್ಯವಾದಷ್ಟು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಅದನ್ನು ಮಾಹಿತಿ ಪಡೆದುಕೊಂಡು ಅವುಗಳನ್ನೇ ತಾವು ಪಡೆದುಕೊಳ್ಳುವುದು ಒಳ್ಳೆಯದು. ಎರಡನೆಯದಾಗಿ ಏನಪ್ಪಾ ಅಂತಂದ್ರೆ ಈಗ ಮಾರುಕಟ್ಟೆಯಲ್ಲಿ ತಮಗೆ ಸಾಕಷ್ಟು ಬಾರಿ ಜೈವಿಕ ಕೀಟನಾಶಕಗಳು ಅಂತ ಹೇಳಿ ಕಡಿಮೆ ಬೆಲೆಯಲ್ಲೂ ಸಹ ಹೆಚ್ಚು ಪರಿಣಾಮಕಾರಿಯಾಗಿ ಸಿಗುತ್ತವೆ ಅನ್ನುವ ಒಂದು ಉತ್ತೇಜನಪೂರ್ವಕವಾಗಿ ಕೆಲವೊಂದು ಅವುಗಳು ಲಭ್ಯ ಇದಾವೆ. ಅಲ್ಲಿ ಯಾವುದೇ ಪ್ರಮಾಣೀಕೃತ ಕೀಟನಾಶಕಗಳು ಅವುಗಳು ಸಿಗದೇ ಇರುವಂತಹ ಸಂದರ್ಭ ಹೆಚ್ಚಾಗಿ ಇರುತ್ತದೆ. ಸೊ ಈ ಕಾರಣದಿಂದ ತಾವು ಒಳ್ಳೆಯ ಕಂಪನಿಯ ಅಥವಾ ಒಳ್ಳೆಯ ಪ್ರಮಾಣೀಕೃತ ಕೀಟನಾಶಕಗಳನ್ನು ಬಳಸುವುದರಿಂದ ಇದರಲ್ಲಿ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ತಮಗೆ ಈ ರೀತಿಯಾಗಿ ಆಗ್ತಾ ಇರುವಂತಹ ಹಾನಿಗಳನ್ನು ಕಡಿಮೆ ಮಾಡಬಹುದು. ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಸಿಂಪರಣೆಯನ್ನು ಮಾಡುವಾಗ ನಾವು ಬಹಳಷ್ಟು ಕಡೆ ರೈತರಲ್ಲಿ ಗಮನಿಸಿದ್ದೇನು ಅಂತಂತಂದ್ರೆ ತಾವು ಔಷಧಿಗಳನ್ನು ಸರಿಯಾಗಿ ಕೊಂಡುಕೊಂಡು ತರುತ್ತೀರಾ, ಆದರೆ ನೀರಿನ ಪ್ರಮಾಣ ಮಾತ್ರ ಸರಿಯಾಗಿ ಬಳಸುವುದಿಲ್ಲ. ಇದು ಒಂದು ಹೆಚ್ಚಿನ ಒಂದು ರೈತರು ಮಾಡುವಂತ ತಪ್ಪು. ಇಲ್ಲಿ ಪ್ರತಿ ಎಕರೆಗೆ ಏನಪ್ಪಾ ಅಂತಂದ್ರೆ ಯಾವುದೇ ಬೆಳೆ 45 ದಿನಗಳ ಮೇಲ್ಪಟ್ಟು ಆಗಿತ್ತಂತಂದ್ರೆ ಎಕರೆಗೆ 200 ಲೀಟರ್ ಸಿಂಪರಣಾ ದ್ರಾವಣವನ್ನು ನಾವು ಸರಿಯಾಗಿ ಬಳಸಿದ್ದೇ ಆದಲ್ಲಿ ತಾವು ಬಳಸುವಂತಹ ಯಾವುದೇ ಕೀಟನಾಶಕ ಆಗ್ಬಹುದು, ಪೀಡಿನಾಶಕ ಆಗ್ಬಹುದು ಅಥವಾ ರೋಗನಾಶಕ ಆಗ್ಬಹುದು, ಅದು ಸರಿಯಾಗಿ ಕೆಲಸ ಮಾಡುತ್ತದೆ ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗಳವರೇ, ಇದುವರೆಗೂ ಕ್ಷೇತ್ರ ಮಟ್ಟದಲ್ಲಿ ಏನೇನು ಬೆಳೆಗಳಿದ್ದಾವೆ, ಏನು ಸಮಸ್ಯೆ ಇದೆ ಬೆಳೆಗಳಲ್ಲಿ, ವಿಶೇಷವಾಗಿ ಕೀಟ ಮತ್ತು ರೋಗಬಾಧೆ ಸಮಸ್ಯೆಗಳು ಏನೇನಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ತಾವು ಇದುವರೆಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ರೈತ ಬಾಂಧವರು ವಿಶೇಷವಾಗಿ ಕೀಟನಾಶಕ ರೋಗನಾಶಕವನ್ನು ಬಳಸುವಾಗ ತಜ್ಞರ ಸಲಹೆಯನ್ನು ಪಡೆದು ರೋಗನಾಶಕ ಕೀಟನಾಶಕಗಳನ್ನ ಬಳಸಲಿ ಅಂತ ಹೇಳೋಣ. ವಿವಿಧ ಬೆಳೆಗಳಲ್ಲಿ ಏನೇನು ಸಮಸ್ಯೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರೆ ಅದರ ಪ್ರಕಾರ ರೈತರು ಸಲಹೆ ಸೂಚನೆಗಳನ್ನು ಅನುಸರಿಸಿ ಬೆಳೆ ಉತ್ಪಾದನೆಯಲ್ಲಿ ತೊಡಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಹಾಗೂ ಧನ್ಯವಾದ ಎಲ್ಲ ರೈತ ಬಾಂಧವರಿಗೆ. ಇದುವರೆಗೆ ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬೌಳತ್ತಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ದಿನಾಂಕ 15/2/2022 ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 34°C ಮತ್ತು ಕನಿಷ್ಠ ಉಷ್ಣಾಂಶ 17°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 42% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಕಿಲೋಮೀಟರ್ಗೆ 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯವಾಗಿವೆ. ನೀರಾವರಿ ಸೌಲಭ್ಯದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಆದಾಯ ಪಡೆಯಬಹುದು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಸಾಮಾನ್ಯವಾಗಿ ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11%-12%, ದ್ವಿದಳ ಧಾನ್ಯಗಳು ತೇವಾಂಶ 9%, ಎಣ್ಣೆಕಾಳುಗಳು 8% ಮತ್ತು ತರಕಾರಿ ಬೀಜಗಳು 5%-6%. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣ ಕೀಟದ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಕಲ್ಲಂಗಡಿ ಬಿತ್ತನೆಗೆ ಸಲಹೆಗಳು ಈ ರೀತಿಯಾಗಿವೆ. ಕಲ್ಲಂಗಡಿ ಹಣ್ಣನ್ನು 3 ಅಡಿ 1 ಅಡಿ ಮೀಟರ್ ಅಂತರದಲ್ಲಿ ನೀರಿನ ಅನುಕೂಲತೆಗಳನುಸಾರ ಊರಬಹುದು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ನೀಲಿ ಅಂಟು ಬಲೆಯನ್ನುಗಳನ್ನು ಹಾಕಬೇಕು. ಇನ್ನು ಮಾವು ಬೆಳೆದಂಥ ರೈತರಿಗೆ ಮಾವು ಹೂವು ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮು ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೋನಜಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಜಿಗಿ ಹುಳು ಹತೋಟಿಗೆ 1 ಮಿಲಿಲೀಟರ್ ಬುಫ್ರೋಪೆಜಿನ್ 25 SC ಅಥವಾ 1 ಮಿಲಿಲೀಟರ್ ಎಸಿಟಾಮ್ ರಿಪಿಡ್ ಅಥವಾ ವೆರ್ಟಿಸಿಲಿಯಂ ಲೇಖನಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇನ್ನು ಭತ್ತ ಬೆಳೆದಂಥ ರೈತರಲ್ಲಿ ಭತ್ತದಲ್ಲಿ ಕಂದು ಜಿಗಿ ಹುಳು ನಿಯಂತ್ರಿಸಲು ಇಮಿಡಾಕ್ಲೋಪ್ರಿಡ್ 0.5 ಮಿಲಿಲೀಟರ್ ಅಥವಾ ಥಯೋಮೆಥಾಕ್ಸಿಮ್ 0.7 ಗ್ರಾಂ ಅಥವಾ ಕ್ಲೋರೋಪೈರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರಿಗೆ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದಾಗಿತ್ತು ಇಂದಿನ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಮನೆ ಕಟ್ಟಲು, ಕಾರು ಕೊಳ್ಳಲು, ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ. ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. उपभोक्ताओं तक पहुंचने का सुलभ और सस्ता माध्यम है आकाशवाणी। आकाशवाणी के विभिन्न केंद्रों से कीजिए अपने उत्पादों और सेवाओं का प्रचार विज्ञापनों के माध्यम से। लोकल और राष्ट्रीय स्तर पर कीजिए अपने बिजनेस का विस्तार, क्योंकि आकाशवाणी में विज्ञापन बुकिंग हुई बहुत ही आसान। अब घर, दफ्तर या दुकान पर बैठे बैठे आप कर सकते हैं विज्ञापनों की बुकिंग। डायल कीजिए 870-001-4242। नंबर एक बार फिर नोट करें 870-001-4242। ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನವಿ ಮಾರುಕಟ್ಟೆಯ ಬೆಲೆ ಭತ್ತ, ಸೋನಾ, ಹೊಸ ಸೋನಾ, ಮುಸುರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 1350-1790 ರೂಪಾಯಿಗಳು ಇದೆ. ಅದೇ ರೀತಿ ಭತ್ತ, ಹಳೆ ಸೋನಾ, ಮುಸುರಿ 1900-2650 ರೂಪಾಯಿಗಳು. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಕಡಲೆಕಾಳು ಜವರಿ ಸ್ಥಳೀಯ 4300-4726 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 9400-10300 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 4069-6369 ರೂಪಾಯಿಗಳು. ಇನ್ನು ಈರುಳ್ಳಿ 850-3050 ರೂಪಾಯಿಗಳು. ಇನ್ನು ಭತ್ತ, ಹೊಸ ಸೋನಾ, ಮುಸುರಿ 1449-2009 ರೂಪಾಯಿಗಳು. ಸೂರ್ಯಕಾಂತಿ 4850-6111 ರೂಪಾಯಿಗಳು. ತೊಗರಿ, ಕೆಂಪು ತೊಗರಿ 4400-6521 ರೂಪಾಯಿಗಳು. ಬಿಳಿ ತೊಗರಿ 5739 ರೂಪಾಯಿಂದ 6350 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ಮಾನ್ವಿ ತಾಲೂಕಿನ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಮನಿ ಹಾಗೂ ಸಂಗಡಿಗರಿಂದ ಹಲಗೆ ವಾದನ.